ಭಾಗ ಬಂದಿದ್ದೀವಿ, ಹಾಗೆ ಜೀವನದ ಕೊನೆ ಭಾಗಕ್ಕೂ ಬಂದಿದ್ದೀವಿ. ಸೊ ಕರ್ತ ಭೋಕ್ತ ಇರುವವರೆಗೆ ಆಗಾಮಿಗಳು ಅನಿವಾರ್ಯ. ಅಜ್ಞಾನ ಇರುವವರೆಗೂ ಈ ಭ್ರಮಿತವಾದ ಭ್ರಾಂತಿಯಿಂದ ಕೂಡಿದ ಕರ್ತ ಭೋಕ್ತ ತನ್ನದೇ ಆದ ಸಂಸಾರವನ್ನ ತಾನೇ ಅಧ್ಯಾರೋಪ ಮಾಡಿಕೊಂಡು ತನ್ನ ಸಂಸಾರವನ್ನು ಕಟ್ಕೊಂಡಿರ್ತಾನೆ. ಅಜ್ಞಾನ ಒಂದು ಪರಿಹರಿಸಿಕೊಳ್ಳದೆ ಏನೆಲ್ಲ ವಿಲಿವಿಲಿ ಒದ್ದಾಡ್ತಾ ಇರ್ತಾನೆ, ಬಂಧನಗಳಿಂದ ಬಿಡಿಸ್ಕೋಬೇಕು, ಈ ನೋವುಗಳು ಆಘಾತಗಳು ನಿರಾಶೆಗಳು ಸುಖ ದುಃಖಗಳು ರಾಗದ್ವೇಷಗಳು ಇವೆಲ್ಲ ಸಿಂಪ್ಟಮ್ಸ್, ಲಕ್ಷಣಗಳಷ್ಟೇ ಇವು. ವಾಸ್ತವಿಕ ಬಂಧನ ಇವು ಯಾವೂ ಅಲ್ಲ. ಹೇಗೆ ಬೆಂಕಿ ಇದ್ದಲ್ಲಿ ಕಿಡಿಗಳಿರ್ತಾವೋ, ಆ ಕಿಡಿಗಳಿಗೆ ನಾವು ಗಾಳಿ ಹಾಕಿ ಪರಿಹರಿಸ್ಕೊಳ್ಳಿಕ್ ಹೋದ್ರೆ ಮತ್ತೆ ಬೆಂಕಿಯು ಕಿಡಿಗಳನ್ನೇ ಉಗುಳುತ್ತದೆ. ಈ ಲಕ್ಷಣಗಳನ್ನ ಜೊತೆ ನಾವು ಫೈಟ್ ಮಾಡ್ತೇವೆ. ನನಗೆ ದುಃಖ ಬರಬಾರ್ದು, ನನಗೆ ಸಿಟ್ಟು ಬರಬಾರ್ದು, ನನಗೆ ನೋವಾಗಬಾರ್ದು, ನನಗೆ ನಿರಾಶೆ ಆಗಬಾರ್ದು. ಇವೆಲ್ಲವೂ ಹೊರಮುಖದ ಲಕ್ಷಣಗಳಷ್ಟೇ, ಅವು ಒಳಗ ಇದ್ರೂ ಕೂಡ ಹೊರಮುಖದ ಲಕ್ಷಣಗಳಷ್ಟೇ ಇವು. ನಿಜವಾದ ರೋಗ ಬೇರೆನೇ ಅದು. ಅದು ಇವತ್ತಿನ ದಿವಸ ಅಲ್ಲ, ಕಳೆದ ದಿವಸ ಅಲ್ಲ, ಕಳೆದ ವರ್ಷ ಅಲ್ಲ, ಕಳೆದ ಜನ್ಮ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಕಲ್ಪ ಕೋಟಿ ಶತೈಹಿ ನಿಜವಾದ ಸಮಸ್ಯೆ ಬೇರೆನೇ ಅದು. ಏನಂದ್ರೆ ನನ್ನ ಬಗ್ಗೆ ನನಗಿರುವ ಅತೃಪ್ತ ಭಾವ, ನನ್ನ ಬಗ್ಗೆ ನನಗಿರುವ ಅಲ್ಪತ್ವ ಭಾವ, ಈ ಅತೃಪ್ತ ಭಾವ ಈ ಅಲ್ಪತ್ವ ಭಾವ ನನ್ನ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಅಲ್ಲ, ನನ್ನ ಬಗ್ಗೆನೇ ಇದೆ. ಹೇಗಿರುತ್ತದೆ? ನಾನಿಷ್ಟೇ ಪ್ರಮಾಣದಲ್ಲಿ ಇದ್ದೇನೆ, ನನ್ನ ಶಕ್ತಿ ಇಷ್ಟೇ ಇದೆ, ನನ್ನ ಬುದ್ಧಿ ಇಷ್ಟೇ ಇದೆ, ಇದನ್ನು ಕೂಡ ಹೆಚ್ಚು ಹೆಚ್ಚು ಯೂನಿವರ್ಸಿಟಿಗೆ ಹೋಗಿ ಬುದ್ಧಿಯನ್ನು ಬದಲಿಸಿಕೊಂಡು ಹೆಚ್ಚಿನ ಬುದ್ಧಿ ಪಡ್ಕೋಬಹುದು. ಇದರ ಆಚೆಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ನನ್ನ ಬಗ್ಗಿರುವ ಈ ಅಲ್ಪತ್ವ ಭಾವವನ್ನ ಸಹಿಸಲು ಆಗೋದಿಲ್ಲ. ಅದಕ್ಕಾಗಿ ನಾನು ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಅವನ ತಂದ್ಕೋತೇನೆ. ನಾನು ಅತೃಪ್ತ, ಇದಕ್ಕೆ ಎಷ್ಟು ಸೇರಿಸಿದರೆ ಇವನು ಅತೃಪ್ತ ಅಂತಾನೆ, ನಾನು ಅತೃಪ್ತ. ಇದಕ್ಕೆ ಎಷ್ಟು ಸೇರಿಸಿದರೆ ಇವನು ತೃಪ್ತನಾಗ್ತಾನೆ? ಯಾಕೆ ನಾ ಏನನ್ನ ಸೇರಿಸ್ತೇನೋ ಅದು ಪೂರ್ಣ ಇರ್ತದೋ ಏನು ಅತೃಪ್ತಿ ಇರ್ತದೋ? ಅತೃಪ್ತಕ್ಕೆ ಅತೃಪ್ತ ಸೇರಿಸಿದ್ರೆ ರಿಸಲ್ಟ್ ಏನು? ಮಹಾ ಅತೃಪ್ತ. ಹೀಗಾಗಿ ಇವನು ವ್ಯವಹಾರದಲ್ಲಿ, ಪ್ರಪಂಚದಲ್ಲಿ, ಸಂಸಾರದಲ್ಲಿ ಪ್ರವೃತ್ತನಾಗಿಬಿಡ್ತಾನೆ. ಮಹಾ ಅತೃಪ್ತ ಕಳ್ಕೊಳ್ಳಿಕ್ಕೆ ಮಹಾತೃಪ್ತಿ ಪಡಿಬೇಕಲ್ಲ, ಇಲ್ಲ ಮಹಾತೃಪ್ತಿಯನ್ನು ಉಂಟು ಮಾಡುವಂತಹದ್ದು ವಸ್ತು ಯಾವುದೂ ಇಲ್ಲ. ಯಾಕಂದ್ರೆ ಎಲ್ಲ ವಸ್ತುನು ಕೂಡ ಅತೃಪ್ತ ವಸ್ತುಗಳೇ, ಎಲ್ಲ ಸಂಖ್ಯೆಗಳು ಅತೃಪ್ತ ಸಂಖ್ಯೆಗಳೇ, ಪೂರ್ಣ ಸಂಖ್ಯೆ ಯಾವುದೂ ಇಲ್ಲ. ಯಾರ ಬಗ್ಗೆ ಅತೃಪ್ತ ಭಾವ? ನಮ್ಮ ಚಿಕ್ಕಪ್ಪನೋ ನಮ್ಮ ದೊಡ್ಡಪ್ಪನೋ ಅವ್ರ ಬಗ್ಗೆ ಅತೃಪ್ತ ಭಾವ ಇತ್ತು ಅಂತಂದ್ರೆ ಅದಕ್ಕೆ ವ್ಯವಹಾರದಲ್ಲಿ ಏನೋ ಒಂದು ಪರಿಹಾರ ಇದ್ದಿತ್ತು. ಅವನ್ ಬಿಟ್ಟು ನಾನಾರ ಹೋಗ್ಬಿಡ್ತೀನಿ, ನನ್ ಬಿಟ್ಟು ಅವ್ರ ಹೋಗ್ಬಿಡ್ತಾರೆ, ಅಥವಾ ನಾನೇ ಅವ್ರನ್ನ ದೂರ ಕಳಿಸಿ ಬಿಡ್ತೀನಿ, ಏನೋ ಒಂದು ಪರಿಹಾರ ಇದ್ದಿತ್ತು. ಆದ್ರೆ ಇಲ್ಲಿ ಯಾರ್ದೋ ಬಗ್ಗೆ ಅತೃಪ್ತ ಭಾವ ಅಲ್ಲ, ನನ್ನ ಬಗ್ಗೆನೇ ಅತೃಪ್ತ ಭಾವ. ಎಲ್ಲಿ ಅತೃಪ್ತ ಇರ್ತದೆ ಅಲ್ಲಿ ದುಃಖ ಇರ್ತದೆ. ಹೊರಗಿನಿಂದ ದುಃಖ ಬಂದೇ ಇಲ್ಲ ಯಾರಿಗೂ, ಅವರ ಒಳಗಿನ ದುಃಖ ಆವಾಗಿವಾಗ ಕಾಣಿಸ್ತದೆ. ಯಾಕ್ರಿ ಒಳಗೆ ದುಃಖದ ಅತೃಪ್ತ? ಆ ದುಃಖವನ್ನ ಸಹಿಸಲಾರದೆ ಅತೃಪ್ತಿಯನ್ನು ಕಳ್ಕೋಬೇಕು ಅನ್ನುವ ಭಾವದಿಂದ ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳ ಮೂಲಕವಾಗಿ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಶಬ್ದಸ್ಪರ್ಶಾದಿ ವಿಷಯಗಳ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡು ಸಂಗ್ರಹ ಬುದ್ಧಿಯನ್ನು ಬೆಳೆಸ್ಕೋತೀವಿ. ಒಬ್ಬ ಸಾಧುವನ್ನ ನಿಮ್ಗೆ ನಿಜವಾಗಿ ದುಃಖಿ ಅಂತ ನೋಡ್ಬೇಕಾಗಿತ್ತಂದ್ರೆ ಮೊನ್ನೆ ಹೇಳದು, ಆ ಸಾಧುವಿಗೆ ಗೊತ್ತಾಗದಂಗ ಅವನ ಜೇಬನಾಗೋ ಅವನ ಜೋಳಿಗೆಯಾಗೋ ಒಂದು 10,000 ರೂಪಾಯಿ ಇಟ್ಬಿಡ್ಬೇಕು. ಆವಾಗಿನಿಂದ ಸ್ಟಾರ್ಟ್ ನೋಡ್ರಿ. ಏನು ಸ್ಟಾರ್ಟು? ದುಃಖ. ದುಃಖ ಸ್ಟಾರ್ಟ್ ಯಾರಿಗೆ? ಸಾಧುಗೆ. ಅವನಿಗೆ ಗೊತ್ತಾಗಬಾರ್ದು, ಅವನಿಗೆ ಗೊತ್ತಾಗದಂಗೆ ಅವನ ಪರ್ಸ್ನಾಗೋ ಅವನ ಬ್ಯಾಗ್ನಾಗ ಇಟ್ಬಿಡ್ಬೇಕು. ಅವ ಇಲ್ಲಿಂದ ಬೆಂಗಳೂರು ಹೋಗ್ತಾಗೋ ಅದು 20 ಸಾವಿರ ನೋಡಿರ್ತಾವ. ಅದನ ಇಲ್ಲ, ಅದನ ಇಲ್ಲ, ಯಾರು ಹೊಡೆದ್ರು, ಯಾರು ಹೊಡೆದ್ರು, ಇನ್ನೇನು ಬೆಳಗಿನ ಸಮಯದಲ್ಲಿ ನಿದ್ದೆ ಹತ್ತಬೇಕ, ಅವಾಗ ಎರಡನೇ ಚಿಂತೆ ಶುರು ಆಗ್ತದೆ. ಏನ್ ಮಾಡ್ಬೇಕು ಈ 10,000 ರೂಪಾಯಿ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು? ಇದನ್ನ ಡಬಲ್ ಹೆಂಗ್ ಮಾಡ್ಬೇಕು? ಈ ನಿದ್ದೆ ಹತ್ತಂದ್ರೆ ಹೆಂಗ ಹತ್ತದಪ್ಪ? ನಿದ್ದಿನ ಸುಖ ಅದ, ಇಲ್ಲಾಂದ್ರೆ ದುಃಖ. ಹೀಗೆ ನಾವೆಲ್ಲರೂ ಕರ್ಮಗಳ ಚಕ್ರದಲ್ಲಿ ಸಿಲುಕಿಕೊಂಡೆ. ಅಕಸ್ಮಾತ್ ಯಾರಾದರೂ ಆ ಹಣವನ್ನು ಹೊಡೆದಿದ್ದಾದ್ರೆ ಅವ್ರ ಬಗ್ಗೆ ದ್ವೇಷ, ಅಕಸ್ಮಾತ್ ಯಾರಾದರೂ ಬಂದು ಇದಕ್ಕೆ ಕೊಡಪ್ಪ ನಾನು ಒಂದು ಸಂಜೆ ಅಷ್ಟೊತ್ತಿನ ನಿನಗೆ 12,000 ರೂಪಾಯಿ ಕೊಡ್ತೀನಿ ಕೊಡಪ್ಪ ಅಂತಂದ್ರೆ, ಹಾ ಒಂದು ದಿನಕ್ಕೆ 2,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಕೊಡು ಅಂದ್ರೆ ಕೊಟ್ಬಿಡ್ತಾನೆ. ಹೆಂಗೆ ಕೊಡ್ತಾನೆ? 2,000 ಮುರ್ಕೊಂಡು 8,000 ಕೊಡ್ತಾನೆ. ಈ ಸಂಜೆಗೆ ಎಷ್ಟು ಕೊಡ್ಬೇಕವ? 10,000 ಕೊಡ್ತೀನಿ. ಈಗ ಕೊಟ್ಬಿಟ್ಟಾನೆ ನೋಡ್ರಿ, 2,000 ಇಸ್ಕೊಂಡ್ಬಿಟ್ಟಾನೆ. ಸಂಜೆಗೆ 10,000 ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ 20 ಸಲ ಅಡ್ಡಾಡೋದು. ಇದ್ದಾನ ಹುಡುಗ್ಯಾನ ವ್ಯಾಪಾರ ಆಗ್ಲಿಕ್ಕಿರ್ತದ ಇಲ್ಲ, ಇವೆಲ್ಲ ನಿಮ್ಗೆ ಹಂಗ ಗೊತ್ತ್ರಿ ಅಂತ ಕೇಳ್ಬೇಡ್ರಿ. ಗೊತ್ತು ನಮ್ಗೆ ಎಲ್ಲ ಡಬ್ಬಿ ವ್ಯಾಪಾರಿಗಳು, ಎಲ್ಲ ಈ ಚಿಲ್ಲರೆ ವ್ಯಾಪಾರಿಗಳು ರಸ್ತೆ ಬದಿಯಾಗಿ, ಪಾಪ ಅವ್ರ ಹತ್ರ ಇನ್ವೆಸ್ಟ್ಮೆಂಟಿಗೆ ಹಣ ಇಲ್ಲ ಇರ್ತದೆ. ಇವರೆಲ್ಲ ಬಡ್ಡಿಲಿ ಕೊಡ್ತಾರೆ, ಬಡ್ಡಿ ಮಕ್ಕಳಾಗಿ ಬೆಳೀತಾರೆ. ದುಃಖ, ನೋವು, ಆಸೆ, ನಿರಾಸೆ ಇವುಗಳ ಸುಳಿಯಲ್ಲಿ ಸಿಕ್ಕಾಕೊಂಡ ನೀನು, ಕರ್ಮಗಳ ಚಕ್ರದಲ್ಲಿ ಸಿಕ್ಕಾಕೊಂಡ ನೀನು ಹೇಗೆ ಪಾರಾಗ್ಬೇಕ? ವೇದಾಂತ ಶಾಸ್ತ್ರ ಸ್ಪಷ್ಟಪಡಿಸ್ತದೆ, ಅಜ್ಞಾನ ಇರೋ ತನಕ ನೀ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗಾಮಿ ಕರ್ಮಗಳು ಇದ್ದೇ ಇರ್ತಾವ. ಈ ದೇಹ ಪತನಾನಂತರ ಹೋಗಿ ಸಂಚಿತ ಸೇರೇ ಸೇರ್ತಾವ. ಆ ಸಂಚಿತ ಯಾರ ಅಕೌಂಟ್ನಲ್ಲಿ ಇರ್ತಾವೆ? ಈ ಜೀವಾತ್ಮನ ಹೆಸರಿನಲ್ಲಿ ಇರ್ತ. ಇದು ನಿಮಗೆ ಎಷ್ಟು ಮಂದಿಗೆ ಗೊತ್ತೇನೋ ಗೊತ್ತಿಲ್ಲ. ನನಗೆ ಒಂದು ಇರುವೆಯಿಂದ ಹಿಡ್ಕೊಂಡು ಒಂದು ಜೀವ ಸಹಿತವಾದ ಕಾಳು ಭತ್ತ ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ದೇವಾನು ದೇವತೆಗಳಂತ ಸಹಿತವಾಗಿ ಬ್ರಹ್ಮನವರೆಗೂ ಎಲ್ಲರಿಗೂ ಒಂದು ಕೋಡ್ ನಂಬರ್ ಇರುತ್ತದೆ. ಪ್ಯಾನ್ ನಂಬರ್ ಕೋಡ್, ಸೆಲೆಸ್ಟಿಯಲ್ ಪ್ಯಾನ್ ನಂಬರ್, ಸೆಲೆಸ್ಟಿಯಲ್ ಪ್ಯಾನ್ ನಂಬರ್. ಈ ಕೋಡ್ ನಂಬರ್ ಯಾರ ಹತ್ರ ರಿಜಿಸ್ಟರ್ ಆಗಿರ್ತದೆ ಅಂತಂದ್ರೆ SBI ಅಲ್ಲ, SBM ಅಲ್ಲ, ಇದು ಚಿತ್ರಗುಪ್ತನ ಹತ್ರ ರಿಜಿಸ್ಟರ್ ಆಗಿರುತ್ತೆ. ಅವನ ಕಂಪ್ಯೂಟರ್ ಎಂತದ್ದು ಅಂತಂದ್ರೆ ಸೂಪರ್ ಕಂಪ್ಯೂಟರ್. ಅವನು ನಮ್ಮ ಮನುಷ್ಯರಿಂದ ಸಂಶೋಧಿತವಾದ ಕಂಪ್ಯೂಟರ್ ಮ್ಯಾಕ್ಸಿಮಮ್ ಸೂಪರ್ 10,000. ರಾಜೀವ್ ಗಾಂಧಿ ವಾಪಸ್ ಬಂದ ಮೇಲೆ ಚಾಲೆಂಜ್ ತಗೊಂಡು ಎಲ್ಲ ವಿಜ್ಞಾನಿಗಳನ್ನು ಸೇರಿಸಿ ಮೀಟಿಂಗ್ ಮಾಡಿ ಇಂಥ ಕಂಪ್ಯೂಟರ್ ತಯಾರು ಮಾಡಬೇಕು ಅಂತ. ಆಗಿನ ಕಾಲಕ್ಕೆ 20 ವರ್ಷಗಳ ಹಿಂದೆ ಅದು ಸೂಪರ್ ಕಂಪ್ಯೂಟರ್ ಅಂತ ಪ್ರಸಿದ್ಧ ಆಯಿತು. ಅದು ಏನಲ್ಲ, ಈ ಚಿತ್ರಗುಪ್ತ ಹತ್ರ ಏನು ಕಂಪ್ಯೂಟರ್ ಅದು, ಆಹಾ ಎಷ್ಟು GB ಅಂತ ಲೆಕ್ಕ ಹಾಕ್ಲಿಕ್ಕೂ ಆಗೋದಿಲ್ಲ ಅಂತ ಕಂಪ್ಯೂಟರ್. ಆ ಕಂಪ್ಯೂಟರ್ನೊಳಗೆ ಬರೀ ಕೋಡ್ ನಂಬರ್ ಹೊಡೆದ್ಬಿಟ್ಟ ಅಂದ್ರೆ ಅವನು ಯಾವ ಜೀವಾತ್ಮ ಇರ್ತಾನೆ, ಅವನಿಗೆ ಎಲ್ಲ ಜಾತಕ ಸಿಕ್ಕಿಬಿಡುತ್ತೆ. ಜನ್ಮ ಜನ್ಮಾಂತರದ ಜಾತಕ ಲೆಕ್ಕಾಚಾರ ಸಿಕ್ಕಿಬಿಡುತ್ತೆ. ಆದ್ರೆ ದುರ್ದೈವ ಅಂದ್ರೆ ಈ ಅಜ್ಞಾನ ಕಳ್ಕೊಂಡಂತ ಜ್ಞಾನಿ ಇದ್ದಾನಲ್ಲ ಅವನಿಗೆ ಕೋಡ ಇಲ್ಲ. ಈಗ ಯಾವ ಕೋಟ ಹೊಡಿಬೇಕವ? ಅವನ ಪೂರ್ವದಲ್ಲಿಯ ಕೋಡ್ ಹೊಡಿಬೇಕಾ? ಅವನು ಇವ ಅಲ್ಲ, ಇವನಿಗೆ ಕೋಡ್ ಹೊಡಿಬೇಕಾ? ಇವನಿಗೆ ಕೋಡ್ ಇಲ್ಲ. ಆದ್ರಿಂದ ಆಗಾಮಿಯಿಂದ ಮುಕ್ತನಾಗ್ಬಿಟ್ಟ. ಯಾಕಂದ್ರೆ ಕ್ಲೇಮ್ ಯಾರು ಕ್ಲೇಮ್ ಮಾಡೋರಿಲ್ಲೇ ಇಲ್ಲ. ಕರ್ಮ ಏನೋ ಆಯ್ತು. ಯಾರೋ ಫೋನ್ ಮಾಡಿದ್ರು ನಿಮ್ಮ ಮನೆಗೆ, ನೀವು ಯಾರಿಗೋ ಫೋನ್ ಮಾಡಿದ್ರಿ, ಆ ಕಡೆಯಿಂದ ಅವ್ರು ಫೋನ್ ಎತ್ತಿದ್ರು, ಈ ಕಡೆಯಿಂದ ನೀವು ಹಲೋ ಅಂತ ಹೇಳ್ತೀರಿ, ಅವ್ರು ಫೋನ್ ಎತ್ತಾರೆ, ನೀವು ಹಲೋ ಹೇಳ್ತೀರಿ, ಆದ್ರೆ ಫೋನ್ ಎತ್ತಿದ ಕ್ಷಣನೇ ಹಾರ್ಟ್ ಫೇಲ್ ಆಗ್ಬಿಟ್ಟು ಈಗ ಅಲ್ಲಿನ ಪ್ರತ್ಯುತ್ತರ ನಿಮಗೆ ಸಿಗೋದಿಲ್ಲ. ಯಾಕಂದ್ರೆ ಜ್ಞಾನ ಆಗ್ಬಿಡ್ತು ನೋಡ್ರಿ, ಅವರಿಗೆ ಜ್ಞಾನ ಆಗ್ಬಿಡ್ತು, ಅವ್ರು ಹಲೋ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಹಲೋ ಹೇಳ್ತಾನೆ, ಹಲೋ ಹಲೋ ಯಾರಿದ್ದೀರಿ ಮಾತಾಡ್ರಿ ಹಲೋ ಅಂತ ನೀವು ಹೇಳ್ತಾನೆ ಇರ್ತೀರಿ. ಅವ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅವ ಇಲ್ಲ. ಹಾಗೆ ಈ ಆಗಾಮಿ ಪದಗಳಂತೇನವ, ಇವು ಅಜ್ಞಾನಿಯ ಹೆಸರಿನಲ್ಲಿ ಇರ್ತವೆ. ಅಜ್ಞಾನವು ನಶಿಸಿದ ಕ್ಷಣದಲ್ಲಿ ಅಲ್ಲಿ ಏನು ಫಲ ಇರ್ತದೆ, ಆ ಫಲವನ್ನು ಕ್ಲೇಮ್ ಮಾಡೋರು ಯಾರು, ಇದು ನನಗೆ ಸೇರಿದ್ದು ಅಂತ ಕ್ಲೇಮ್ ಮಾಡೋರು ಯಾರು? ಆದರೂ ಆ ಫಲಗಳು ಎಲ್ಲಿ ಹೋಗ್ತಾವೆ ಅಂದ್ರೆ ಸಂಚಿತಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಸಾಮಾನ್ಯರ ದೃಷ್ಟಿಯಲ್ಲಿ, ನಮ್ಮ ನಿಮ್ಮ ಸಾಮಾನ್ಯರ ದೃಷ್ಟಿಯಲ್ಲಿ ನಮ್ಮ ಆಗಾಮಿ ಫಲಗಳು ಎಲ್ಲಿ ಹೋಗಿ ಸೇರ್ಕೊತಾವೆ? ಸಂಚಿತಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾವೆ. ಅವನಿಗಂತೂ ಇಲ್ಲ ಇಲ್ಲ, ಈಗ ಕ್ಲೇಮ ಮಾಡೋರು ಇಲ್ಲ, ಅದನ್ನ ಅವನು ಆಗಾಮಿ ಫಲಗಳೇ ಇಲ್ಲ. ಇನ್ನು ಜ್ಞಾನದ ಕ್ಷಣದಲ್ಲಿ ಅಜ್ಞಾನಿಯು ನಶಿಸಿ ಹೋಗಿದ್ದರಿಂದಾಗಿ ಜನ್ಮ ಜನ್ಮಾಂತರಗಳಿಂದ ಸಂಗ್ರಹವಾದಂತಹ ಸಂಚಿತ ಫಲಗಳು ಎಲ್ಲವೂ ನಷ್ಟವಾಗಿ ಹೋಗ್ತವೆ. ಆಗಾಮಿ ಇಲ್ಲ, ಸಂಚಿತ ಇಲ್ಲ, ಪ್ರಾರಬ್ಧಗಳಂತೂ ಅವನಿಗೆ ಏನಾಗ್ತದೆ? ಅದರ ಅಭ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ. ಜ್ಞಾನೋದಯ ಪುರಾ ಆರಬ್ಧಂ ಕರ್ಮ, ಪುರಾ ಆರಬ್ಧಂ ಕರ್ಮ, ಈ ಪೂರ್ವದಲ್ಲಿ ಜ್ಞಾನೋದಯದ ಪೂರ್ವದಲ್ಲಿ ಪ್ರಾರಂಭವಾಗಿರುವಂತಹ ಯಾವುದೇ ಕರ್ಮವಿರಲಿ, ಮಾಡಿರ್ತಾನೆ ನೋಡ್ರಿ, ಏನೋ ಕರ ನೌಕರಿ ಮಾಡಿರ್ತಾನೆ, ಉದ್ಯೋಗ ಮಾಡಿರ್ತಾನೆ, ವ್ಯಾಪಾರ ಮಾಡಿರ್ತಾನೆ, ಯಾವುದೋ ಬಿಸ್ನೆಸ್ ಮಾಡಿರ್ತಾನೆ, ಯಾವುದೋ ಫ್ರೆಂಡ್ಸ್ ಜೊತೆ ಇನ್ನು ಯಾವುದೋ ಮಿತ್ರತ್ವ ಬೆಳೆಸಿರ್ತಾನೆ, ಯಾವುದೋ ಸಂಘ ಸಂಸ್ಥೆಗಳನ್ನು ಕಟ್ಟಿರ್ತಾನೆ, ಪ್ರೆಸಿಡೆಂಟೋ ಸೆಕ್ರೆಟರಿನೋ ಏನೋ ಮೆಂಬರ್ನೋ ಸದಸ್ಯನೋ ಏನೋ ಆಗಿರ್ತಾನೆ, ಜೈ ಜೈ ಅಂತ ಕೂಗಿರ್ತಾನೆ. ಅವೆಲ್ಲವೂ ಕೂಡ ಪುರಾ ಆರಬ್ಧಂ, ಯಾವಾಗ ಜ್ಞಾನೋದಯ ಪುರಾ, ಜ್ಞಾನವು ಪ್ರಾಪ್ತವಾಗುವ ಪೂರ್ವದಲ್ಲಿ ಅವನಿಂದ ಮಾಡಲ್ಪಟ್ಟಂತಹ ಅನೇಕ ಅನೇಕ ಕರ್ಮಗಳು, ಆ ಕರ್ಮಗಳು ಜ್ಞಾನದ ಕ್ಷಣದಲ್ಲಿ ನಶಿಸ್ತಾವೆ ಅಂತ ನೀವು ತಿಳ್ಕೊಂಡ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ಸ್ವಫಲಂ ಅದತ್ವ ನ ನಶ್ಯತಿ. ಸ್ವಫಲಂ ಅದತ್ವ, ಫಲವನ್ನು ಕೊಡದೆ ಅವು ನಾಶವಾಗೋದೇ ಇಲ್ಲ. ಏ ನಂಗೆ ಜ್ಞಾನ ಆಗಿದೆ, ನೀವು ಹೊರಟೋಗು, ಹೋಗೋದಿಲ್ಲ, ನಮ್ಮನ್ನು ಕೇಳಿ ಬಂದಿರೋದಿಲ್ಲ, ನಮ್ಮ ಆಜ್ಞಾ ಕೇಳಿ ಹೋಗೋದಿಲ್ಲ. ಮತ್ತು ಯಾರು ಕೇಳಿ ಬಂದಿರ್ತಾವ? ಈಶ್ವರನ ಆಜ್ಞೆಯಿಂದ ಬಂದಿರ್ತಾವ ಪ್ರಾರಬ್ಧಗಳು. ಹಾ, ಇದು ಚೆನ್ನಾಗಿ ತಿಳ್ಕೊಡ್ರಿ, ನಿನ್ನೆ ವಿವರಣೆ ಕೊಟ್ಟಿದ್ದೀನಿ ಅದನ್ನ. ಈಶ್ವರನ ಆಜ್ಞೆಯಿಂದಾಗಿ ಎಲ್ಲ ಪ್ರಾರಬ್ಧಗಳು ಎಲ್ಲರಿಗೂ ಪ್ರಾಪ್ತವಾಗ್ತವೆ. ಹೀಗಾಗಿ ಈ ಜನ್ಮ ಈ ಶರೀರದ ಪ್ರಾಪ್ತಿ ಕೂಡ ಈಶ್ವರ ಅನುಗ್ರಹ ಅಂತಾನೆ ತಗೋಬೇಕು. ಮುಂದೆ ನಾವು ಮಾಡುವ ಏನು ಕರ್ಮಗಳು, ಮಾಡಿದ ಮಾಡುತ್ತಾ ಇರುವ ಮುಂದೆ ಮಾಡುವ ಏನು ಕರ್ಮಗಳಿವೆಯೋ, ಇವು ಕರ್ಮಗಳು ಕೂಡ ಈಶ್ವರ ಕರ್ಮ. ಕರ್ಮಯೋಗದ ರೀತಿಯಲ್ಲಿ ಹೇಳಿದರೆ ನಮಗೆ ಅರ್ಥ ಆಗಲಿಲ್ಲ. ಈಗ ಆಗಾಮಿ ಸಂಚಿತ ಪ್ರಾರಬ್ಧ ಅಂತ ಹೇಳಿ ಆ ಮೂಲಕವಾದವು ಅರ್ಥವಾಗ್ತದೆ ನೋಡೋಣಂತೆ. ಇವು ಯಾವ ಕರ್ಮಗಳು? ನಮ್ಮ ಕರ್ಮಗಳಲ್ಲ, ಇವೆಲ್ಲವೂ ಈಶ್ವರ ಕರ್ಮ. ಈಶ್ವರಾರ್ಥ ಈಶ್ವರಾರ್ಪಿತಂ ನ ಇಚ್ಛಯಾ ಕೃತಂ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ. ಉಪದೇಶ ಸಾರ, ರಮಣ ಮಹರ್ಷಿ. ಈಶ್ವರಾರ್ಪಿತಂ ಚಿತ್ತ ಶೋಧಕಂ, ಈಶ್ವರಾರ್ಪಿತಂ ನ ಇಚ್ಛಯಾ ಕೃತಂ. ಅಹಂ ನ ಕರ್ತ, ಈಶ್ವರ ಇವ ಕರ್ತ. ಅಹಂ ನ ಭೋಕ್ತ, ಸ ಎಲ್ಲಾ ಫಲಗಳು ಈಶ್ವರ ಪ್ರಸಾದ ಅನ್ನುವ ಭಾವದಿಂದ ಮಾಡಿದ ಕರ್ಮಗಳು ಚಿತ್ತ ಶುದ್ಧಿಯನ್ನು ಮಾಡುತ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸಿ, ಯಾವನು ಆತ್ಮಜ್ಞಾನವನ್ನು ಹೊಂದಿಬಿಟ್ಟಿದ್ದಾನೋ ಅವನ ಪೂರ್ವದಲ್ಲಿ ಏನು ಪ್ರಾರಬ್ಧಗಳು ಪ್ರಾರಂಭವಾಗಿವೆ ಅವು ನನಗೆ ಜ್ಞಾನ ಆಗಿದೆ ಹೋಗಂದ್ರೆ ಹೋಗೋದಿಲ್ಲ. ಜ್ಞಾನಾತ್ ನ ನಶ್ಯತಿ, ಹೋಗೋದಿಲ್ಲ ಅವು, ಗುರಿ ತಲುಪೇ ಹೋಗ್ತವು. ಹೇಗೆ ಉದ್ದಿಶ್ಯೋತ್ ಸೃಷ್ಟ ಬಾಣವತ್, ಹೇಗೆಂದರೆ ಲಕ್ಷ್ಯಂ, ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಬಾಣವನ್ನು ಬಿಟ್ಟಾಗ ಆ ಬಾಣವು ಯಾವಾಗ ತನ್ನ ತನವನ್ನು ಯಾವಾಗ ಕಳ್ಕೊತು, ಗುರಿ ಮುಟ್ಟಿದ ಮೇಲೇ ಕಳ್ಕೊತು. ಅದಕ್ಕೆ ಮುಂದಿನ ಶ್ಲೋಕ ಹೇಳ್ತಾರೆ, ವ್ಯಾಘ್ರ ಬುದ್ಧ್ಯಾ ವಿನಿರ್ಮುಕ್ತ ಬಾಣಂ ಪಶ್ಚಾತ್ತು ಗೋಮತೌ ನ ತಿಷ್ಠತಿ ಛಿನ್ನತ್ವೇವ ಲಕ್ಷ್ಯಂ ವೇಗೇನ ನಿರ್ಭರಂ. ವ್ಯಾಘ್ರ ಬುದ್ಧ್ಯಾ ವಿನಿರ್ಮುಕ್ತಃ ಬಾಣಂ ಪಶ್ಚಾತ್ತು ಗೋಮತೌ ನ ತಿಷ್ಠತಿ ಛಿನ್ನತ್ವೇವ ಲಕ್ಷ್ಯಂ ವೇಗೇನ ನಿರ್ಭರಂ. ಬಾಣ ಕರೆಕ್ಟ್, ವ್ಯಾಘ್ರ ಬುದ್ಧ್ಯಾ ವಿನಿರ್ಮುಕ್ತ ಬಾಣ, ವಿನಿರ್ಮುಕ್ತ ಬಾಣ ಅನ್ನೋದು ವಿನಿರ್ಮುಕ್ತ ಬಾಣ. ಪಶ್ಚಾತ್ತು ಗೋಮತೌ, ಹಾ ಚಿನ್ನತ್ವೇವ ಕರೆಕ್ಟ್. ನಕ್ನವತಿಲ್ವಾ ಚಿನ್ನತ್ವೇವ ಚಿನ್ನತ್ ಏವ ವ ಇಲ್ಲ ವ ಇಲ್ಲ ನ ತಿಷ್ಠತಿ ಚಿನ್ನತ್ಯೇವ ಲಕ್ಷ್ಯಂ ವೇಗೇನ ನಿರ್ಭರಂ. ವ್ಯಾಘ್ರ ಬುದ್ಧ್ಯಾ ವಿನಿರ್ಮುಕ್ತ ಬಾಣ, ಇದು ವ್ಯಾಘ್ರ ಅಂತ ಅಂದ್ಕೊಂಡು ಬಾಣವನ್ನು ಬಿಟ್ಟ ನಂತರ ಬಾಣವನ್ನು ಅಂದಾಗ ಬಾಣಂ ಅಂತ ಆಗ್ತದೆ, ಬಾಣವು ಅಂತಂದ್ರೆ ಬಾಣ ಅಂತ ಆಗ್ತದೆ. ಬಾಣಂ ವಿನಿರ್ಮುಕ್ತ ಬಾಣ, ಬಿಡಲ್ಪಟ್ಟ ಬಾಣವು, ಬಿಡಲ್ಪಟ್ಟ ಬಾಣವು, ಬಾಣವನ್ನು ಬಿಟ್ಟ ನಂತರ ಅವಾಗ ಬಾಣ ಗೊತ್ತಾಯ್ತಾ, ಬಿಡಲ್ಪಟ್ಟ ಬಾಣವು ವ್ಯಾಘ್ರ ಬುದ್ಧಿಯಿಂದ ಬಿಡಲ್ಪಟ್ಟ ಬಾಣವು ಬಾಣ. ಈಗ ಮುಂದೆ ಇನ್ನೂ ಏನೋ ಹೇಳೋದಿದೆ, ಅದಕ್ಕೆ ನಾವು ಬಾಣವನ್ನು ಅಂತ ಹಾಕ್ತೀವಿ. ಈ ಬಿಡಲ್ಪಟ್ಟ ಬಾಣವನ್ನು ಗೋಮತವು ಅದು ಹಸು ಎಂದು ತಿಳಿದ ನಂತರ ಪಶ್ಚಾತ್ ನ ತಿಷ್ಠತಿ, ನಿಲ್ಲು ಅಂದ್ರೆ ಅದು ನಿಲ್ಲೋದಿಲ್ಲ. ಈಗ ತಿಳಿತು, ಏನ್ ತಿಳಿತು ನಮಗೆ, ಅದು ವ್ಯಾಘ್ರ ಅಲ್ಲ, ಅದು ಹಸು ಇದೆ. ಆದ್ರಿಂದ ಆ ಬಾಣವನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ, ನೀ ಹಸುವಿನ ಹತ್ರ ಹೋಗ್ಬೇಡ, ನಾನು ನಿನಗೆ ವ್ಯಾಘ್ರ ಹತ್ರ ಹೋಗು ಅಂತ ಹೇಳಿದ್ದೆ, ಅಲ್ಲಿ ಹಸು ಇದೆ ಹೋಗ್ಬೇಡ ಅಂದ್ರೆ ನ ತಿಷ್ಠತಿ ಅದು ನಿಲ್ಲುವುದಿಲ್ಲ. ಮತ್ತೇನಾಗ್ತದೆ, ಚಿನ್ನತ್ಯೇವ, ಅದು ಚಿನ್ನತ್ಯೇವ ಅಂತದೆ ನಮ್ಮ ಹತ್ರ ಚಿನ್ನತ್ಯೇವ ಇಲ್ಲ ಚಿನ್ನತ್ಯೇವ ಚಿನ್ನತಿ ಏವ ಚಿನ್ನ ಚಿನ್ನತ್ಯೇವ ಯಾಕೆ ಭೇದಿಸಿ, ಅದು ಭೇದಿಸೇ ಭೇದಿಸ್ತದೆ. ನ ತಿಷ್ಟತಿ ನಿರ್ಭರಂ ಚಿನ್ನತ್ಯೇವ, ನಿಶ್ಚಿತವಾಗಿಯೂ ಕೂಡ ನಿರ್ಭರಮ ನಿಶ್ಚಿತವಾಗಿ ವೇಗೇನ ಲಕ್ಷ್ಯಂ ಚಿನ್ನತೀವ, ವೇಗದಿಂದ ಹೋಗಿ ಆ ಲಕ್ಷ್ಯವನ್ನ ಅದು ಭೇದಿಸಿಯೇ ತೀರುತ್ತದೆ. ನೋ ಅದರ್ ಆಪ್ಷನ್, ಸಾಧ್ಯವೇ ಇಲ್ಲ. ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ ಬ್ರಹ್ಮತ್ಮನೈವಾತ್ಮನಿ ತಿಷ್ಠತೋ ಮುನೇ ಪ್ರಾರಬ್ಧ ಸದ್ಭಾವ ಕಥಾನ ಯುಕ್ತ ಸ್ವಪ್ನಾರ್ಥ ಸಂಬಂಧ ಕಥೇವ ಜಾಗೃತ ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ ಬ್ರಹ್ಮಾತ್ಮನೈವಾತ್ಮನಿ ತಿಷ್ಠತೋ ಮುನೇ ಪ್ರಾರಬ್ಧ ಸದ್ಭಾವ ಕಥಾನ ಯುಕ್ತ ಸ್ವಪ್ನಾರ್ಥ ಸಂಬಂಧ ಕಥೇವ ಜಾಗೃತ. ಉಪಾಧಿನೇ ನಾನು ಅನ್ನುವ ಭಾವ ಅಜ್ಞಾನದ ಸಮಯದಲ್ಲಿ ಇರ್ತದೆ. ಈ ಶರೀರವೇ ನಾನು, ಸುಖ ದುಃಖಗಳಿಂದ ಕೂಡಿದ ಮನಸ್ಸೇ ನಾನು, ನಾನು ಸುಖಿ ದುಃಖಿ, ನಾನು ಆರಡಿ ಹತ್ರ ಇದ್ದೇನೆ, ಈ ಶರೀರವೇ ನಾನು, ನನಗೆ ಜ್ವರ ಬಂದಿದೆ, ನನಗೆ ರೋಗ ಇದೆ, ಇದು ತಾದಾತ್ಮ್ಯ ಭಾವ. ಎಲ್ಲಿ ತಾದಾತ್ಮ್ಯ? ಶರೀರ ಮನಸ್ಸು ಬುದ್ಧಿ ಸೂಕ್ಷ್ಮ ಶರೀರ ಕಾರಣ ಶರೀರ ಇವುಗಳಲ್ಲಿ ನಾನು ಎನ್ನುವ ಭಾವ. ಉಪಾಧಿ ತಾದಾತ್ಮ್ಯ ಇದು ಅಜ್ಞಾನ ಸಮಯದ. ಜ್ಞಾನೋಪದೇಶದ ನಂತರ ವಿಹೀನ, ಅಜ್ಞಾನವನ್ನು ಕಳೆದುಕೊಂಡಿದ್ದರಿಂದಾಗಿ ತಾದಾತ್ಮ್ಯ ಭಾವವು ಹೊರಟು ಹೋಗಿರುತ್ತದೆ. ಅವನೇನಾಗಿರ್ತಾನೆ? ಅವನು ತಾದಾತ್ಮ್ಯದಿಂದಾಗಿ ಜೀವಾತ್ಮನಾಗಿರ್ತಾನೆ, ತಾದಾತ್ಮ್ಯನ ಕಳ್ಕೊಂಡಿದ್ದರಿಂದಾಗಿ ಬ್ರಹ್ಮಾತ್ಮನಾಗಿರ್ತಾನೆ. ಬ್ರಹ್ಮ ಆತ್ಮನಿ ಏವ. ಆದ್ಮೇಲೆ ಮುಂದೆ ಎಲ್ಲಿರ್ತಾನೆ? ಆತ್ಮನಿ ಏವ ತಿಷ್ಠತಿ, ಬ್ರಹ್ಮಾತ್ಮನ್ಯೇವ ಆತ್ಮನಿ ತಿಷ್ಠತಃ ಮುನೇ ಜ್ಞಾನಿ. ಇಂತಹ ಜ್ಞಾನಿಗೆ ಪ್ರಶ್ನೆ ಕೇಳ್ತಾರೆ, ಪ್ರಾರಬ್ಧ ಸದ್ಭಾವ ಕಥಾ, ಅವನಿಗೆ ಪ್ರಾರಬ್ಧ ಇದೆ ಅಂತ ಹೇಳುವ ಮಾತು ಎಲ್ಲಿಂದ ಬಂತಪ್ಪ ಇದು? ನೀ ಅವನಿಗೆ ಅಂದ್ರೆ ನೀನು ವ್ಯಾಖ್ಯಾನಿಸ್ಬೇಕಾಗ್ತದೆ. ಅವನಿಗೆ ಅಂದ್ರೆ ಯಾರಿಗೆ? ಜ್ಞಾನಿಗೆ. ಯಾವುದರಲ್ಲಿ ತಾದಾತ್ಮ್ಯ ಇದೆ ಎಂದು ಅವನಿಗೆ ನಾವು ಪ್ರಾರಬ್ಧ ಇದೆ ಅಂತ ಹೇಳಬೇಕು. ಯಾವುದರಲ್ಲಿ ತಾದಾತ್ಮ್ಯ ಇದೆ ಅವನಿಗೆ? ಅವನು ನಿರ್ಲಿಪ್ತ ಆಕಾಶದಂತೆ, ಶುದ್ಧ ಸ್ಫಟಿಕದಂತೆ, ಯಾವ ಸ್ಪರ್ಶವೂ ಅವನಿಗಿಲ್ಲ. ನೋಡುವವರ ಕಣ್ಣಿಗೆ, ಜೀವಾತ್ಮರ ಕಣ್ಣಿಗೆ, ಬಾಲಬುದ್ಧಿಯವರ ಕಣ್ಣಿಗೆ, ಅಜ್ಞಾನಿಗಳ ಕಣ್ಣಿಗೆ, ಅವಿದ್ಯಾವಂತರ ಕಣ್ಣಿಗೆ, ಅವಿವೇಕಿಗಳ ಕಣ್ಣಿಗೆ ಅವನು ಕೂತಾನ, ನಿಂತಾನ, ಹೋಗ್ತಾನ, ಬರ್ತಾನ, ಕೊಡ್ತಾನ, ತಗೋತಾನ ಅಂತ ಕಾಣಿಸ್ತಾ ಇದ್ದಾಗ್ಯೂ ಕೂಡ ಅವನು ಅವನಲ್ಲೇ ಇದ್ದರಿಂದಾಗಿ ಅವನಿಗೆ ಯಾವುದರಲ್ಲಿಯೂ ಕೂಡ ತಾದಾತ್ಮ್ಯ ಇಲ್ಲ. ಅವನಿಗೆ ತಾದಾತ್ಮ್ಯ ಇಲ್ಲದೇ ಇದ್ದರಿಂದಾಗಿ ಅವನಿಗೆ ಪ್ರಾರಬ್ಧದ ಕತೆ ಹೇಳ್ತಿರಲ್ಲಪ್ಪ ನೀವು. ಏನ್ರಿ ಪಾಪ, ಏನ್ ಪ್ರಾರಬ್ಧ ನೋಡ್ರಿ, ಏನಾಯ್ತು? ಆಕ್ಸಿಡೆಂಟ್ನಾಗ ಹೋಗ್ಬಿಟ್ರಿ ಆ ಸ್ವಾಮಿ. ಅವ್ರಿಗೆ ಎಲ್ಲಿ ಇಲ್ಲೇ ಇಲ್ಲವ್ರು, ಅವರು ಇಲ್ಲೇ ಇಲ್ಲ. ಯಾವ ಕ್ಷಣ ಜ್ಞಾನ ಆಯಿತು ಆ ಕ್ಷಣದಲ್ಲಿ ಹೋಗೇ ಬಿಟ್ಟಾರು. ಮತ್ತೆ ನಾವು ಇದ್ದ ನೋಡ್ತಿದ್ವಲ್ಲ ನಮ್ಮ ಪ್ರಾರಬ್ಧ. ಜ್ಞಾನಿಗಳ ಉಪಾಧಿಗಳು ಸಮಷ್ಟಿ ಪ್ರಾರಬ್ಧಗಳಿಂದಾಗಿ ಇರ್ತಾವ, ಗೊತ್ತಾಗ್ಲಿಲ್ಲ. ತೇರ್ನ್ಯಾಗ ಕೂತ್ಕೊಂಡು ತಿರಗಾಡೋ ಚಟ ದೇವ್ರಿಗಿರಂಗಿಲ್ಲ, ತಿಳ್ಕೊಡ್ರಿ ಸ್ವಲ್ಪ. ತೇರ್ನ್ಯಾಗ ಕೂತ್ಕೊಂಡು ತಿರುಗಾಡಬೇಕು ಅವಶ್ಯವಾಗಿ ಅವನಿಗಿರುದಿಲ್ಲ. ಯಾಕಂದ್ರೆ ನಿಂಬೆಹಣ್ಣು ಉತ್ತತ್ತಿ ಬಾಳೆಹಣ್ಣು ಹೊಡಿಸ್ಕೋಬೇಕು. ಯಾ ದೇವ್ರು ಒಪ್ತಾನಪ್ಪ ಇದಕ್ಕೆ, ಇದ್ಯಾ ಪ್ರಾರಬ್ಧ? ಮತ್ತು ಮಾಡ್ತಾರಲ್ರಿ ಅದು, ಯಾರ್ಯಾರು ತೇರ್ ಎಳಿತಾರ, ಯಾರ್ಯಾರು ತೇರ್ ಮಾಡಿಸ್ತಾರ, ಯಾರ್ಯಾರು ತೇರ್ ಅಲಂಕಾರ ಮಾಡ್ತಾರ, ಅವರ ಪ್ರಾರಬ್ಧ. ದೇವರಿಗೆ ಮಜಾ ಮಾಡಬೇಕು ಅನ್ನೋ ಪ್ರಾರಬ್ಧ ಇರೋದಿಲ್ಲ. ಹಾಗೆ ಜ್ಞಾನಿಗಳಿಗೆ ಅವು ಏನು ಇರೋದಿಲ್ಲ. ನೀನು ಸುಮ್ಮನೆ ಬಾಲಬುದ್ಧಿಯಿಂದ ಅವನ ಅಳಗಾಡಿಸೋ ಪ್ರಯತ್ನ ಮಾಡ್ತೀಯ ಅಂತ ಅದೇನಿಲ್ಲಪ್ಪ. ಅವನು ಮುಕ್ತನಾಗಿಬಿಟ್ಟಿದ್ದಾನೆ. ಯಾವ ಕ್ಷಣ ಅವನ ಜ್ಞಾನ ಆಯಿತೋ ಅವತ್ತೇ ಅವನ ದೇಹವನ್ನು ಕಳ್ಕೊಂಡ್ಬಿಟ್ಟಾನೆ. ನಿನಗೇನರೇ ಅದರಿಂದ ಉಪಯೋಗ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದನ್ನು ಸ್ವಲ್ಪ ಕಾಪಾಡ್ಕೊ. ನೀ ಕಾಪಾಡ್ದು ಯಾಕೆ ಅದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. ಥ್ಯಾಂಕ್ ಯು, ನೀವು ಬಾ ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ರಿ, ಒಳ್ಳೇದಾಯ್ತು, ಥ್ಯಾಂಕ್ ಯು. ಏನಿಲ್ಲ, ನೀ ಕೊಡಿಸಿದಷ್ಟು ಬಿಟ್ಟಷ್ಟು, ನಿನಗೆ ಒಳ್ಳೇದಾಯ್ತು, ನೀನು ಕೊಡಿಸಿದೆ ಅಷ್ಟೇ. ಇಲ್ವೋ ಪೀಡನೆ ಮಾಡ್ತಾರೆ, ನೋವು ಕೊಡ್ತಾರೆ, ಆಘಾತ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಅದು ಯಾರಿಗೆ ಹೋಗ್ತದೆ ಪ್ರಾರಬ್ಧ? ಪಾಪ ಪ್ರಾರಬ್ಧ ಯಾರಿಗೆ ಹೋಗ್ತದೆ? ಅದು ನಿಂದನೆ ಮಾಡಿದವರಿಗೆ, ಪೀಡಿಸಿದವ್ರಿಗೆ ಹೋಗ್ತದೆ. ಸುಖ ಕಾರಣಂ ಕುರುವಂತಿ, ಸೇವಾಭಾವದಿಂದ ಇರ್ತಾರೆ, ಅವರಿಗೇನು ಸಿಗ್ತದೆ? ಜ್ಞಾನೀಕೃತ ಪುಣ್ಯಕರ್ಮಾಣಿ. ಅವರಿಗೆ ಸ್ವತಃ ಯಾವ ಪ್ರಾರಬ್ಧಗಳು ಇಲ್ಲ, ಅದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಅಂಥದ್ದು ನೀನು ಜ್ಞಾನಿಯನ್ನು ಎದುರಿ ಕೂರಿಸ್ಕೊಂಡು ಸದ್ಭಾವ, ಏನು ಪ್ರಾರಬ್ಧ ಸದ್ಭಾವ ಕಥಾ ನ ಯುಕ್ತ, ಹೊಂದಿ ಬರುವುದಿಲ್ಲ. ಏಕೆ? ಸ್ವಪ್ನಾರ್ಥ ಸಂಬಂಧ ಕಥೈವ ಜಾಗೃತ. ಸ್ವಪ್ನದಲ್ಲಿಯ ದೀರ್ಘವಾದ ನಿನ್ನ ಅನುಭವಗಳು ಜಾಗೃತದಲ್ಲಿ ಯಾರ ಲೆಕ್ಕಾಚಾರಕ್ಕೆ ಬರ್ತಾವು? ಯಾರ ಲೆಕ್ಕಾಚಾರಕ್ಕೆ? ಇವನ ಪೂರ್ವದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳೆಲ್ಲ ಇವನ ಲೆಕ್ಕಾಚಾರಕ್ಕೆ ಬರುವುದಿಲ್ಲ. ಎಚ್ಚರ ಆಗ್ಬಿಟ್ಟದ, ಎಚ್ಚರ ಆಗ್ಯದ, ಇದು ಯಾವುದು ನಂಗೆ ಸಂಬಂಧ ಇಲ್ಲ. ಅಜೋ ನಿತ್ಯ ಇತಿ ಬ್ರೂತೆ ಶ್ರುತಿರೇಷಾ ತಮೋಘವಾಗ. ಯಾಕೆ ಸಿಗ್ತಾ ಇಲ್ಲ? 458 ಸಿಗ್ತಾ? ಅಜೋ ನಿತ್ಯ ಇತಿ ಬ್ರೂತೆ ಶ್ರುತಿರೇಷಾ ತಮೋಘವಾಗ ತದಾತ್ಮನಾತಿಷ್ಠತೋಸ್ಯ ಕುತ ಪ್ರಾರಬ್ಧ ಕಲ್ಪನಾ. ಬಾಕಿ ಏನು ವರ್ಷ ಚೇಂಜ್ ಅವ ಹೇಳ್ರಿ ಏನದು? ಅಜೋ ನಿತ್ಯ ಇತಿ ಶಾಶ್ವತ ಇಲ್ಲಲ್ಲ. ಶ್ರುತಿರೇಷಾ ತಮೋಘ ವಾಕ್ ಅದು ಕರೆಕ್ಟ್ ಶ್ರುತಿರಮೋಘ ಅಜೋ ನಿತ್ಯ ಶಾಶ್ವತ ಇತಿ ಬ್ರೂತಿ. ಛಂದಸ್ ಜಾಸ್ತಿ ಆತಲ್ರಿ, ಛಂದಸ್ ಜಾಸ್ತಿ ಆತಲ್ಲ, ಶಾಶ್ವತ ಬೇಡ. ಅಜೋ ನಿತ್ಯ ಇತಿ ಬ್ರೂತಿ ಶ್ರುತಿರೇಷ. ನಿಮ್ಮಲ್ಲಿ ಮುಂದೆ ಶ್ರುತಿರೇಷ ಮಾಡ್ಕೊಡ್ರಿ. ಶ್ರುತಿರೇಷ ತಮೋಘವಾ ತದಾತ್ಮನ ತಿಷ್ಠತೋಸ್ಯ ಕುತ ಪ್ರಾರಬ್ಧ ಕಲ್ಪನಾ. ವೆರಿ ಗುಡ್. ಶ್ರುತಿಯು ಸ್ಪಷ್ಟಪಡಿಸ್ತದೆ ಏನೆಂದು, ಆತ್ಮ ಅಜಃ, ಆತ್ಮನಿಗೆ ಹುಟ್ಟು ಇಲ್ಲ. ಆತ್ಮ ನಿತ್ಯ, ಅದೇ ಭಗವದ್ಗೀತೆಯಲ್ಲಿ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ. ಅಲ್ಲಿ ಶಾಶ್ವತ ಅದ ಅಂತೇಳಿ ತಂದಿಲ್ಲ, ಹಾಕೋ ಪ್ರಯತ್ನ ಮಾಡ್ಯಾರ. ಅಲ್ಲಿ ಛಂದಸ್ ತಪ್ತದ, ಮಾತ್ರಗಳು ಜಾಸ್ತಿ ಆಗ್ತಾವ, ಇದ್ದದಕ್ಕಿಂತ ಮೂರು ಮಾತ್ರ ಜಾಸ್ತಿ ಆಗ್ತಾವ. ಮತ್ತದ ಹೆಂಗ್ ಫಿಟ್ ಮಾಡ್ತೀರಿ? ಇಲ್ಲ, ಶಂಕರಾಚಾರ್ಯ ಏನು ಸಿಟ್ಟಿಗೆ ಹೇಳುವುದಿಲ್ಲ, ಇನ್ನೊಂದೆರಡು ಶಬ್ದ ತಂದು ಹಾಕ್ರಿ. ಆದ್ರೆ ಛಂದಸ್ ಕೆಡಬಾರ್ದು, ಛಂದಸ್ಸಿನ ಛಂದ ಕೆಡಬಾರ್ದು, ಅದಕ್ಕೆ ಅದು ಹಾಕ್ಲಿಕ್ಕೆ ಆಗುದಿಲ್ಲ. ಶ್ರುತಿ ಅಜಃ ಏನ್ ಹೇಳ್ತಾವ ಶ್ರುತಿಗಳು, ಆತ್ಮ ಅಜಃ ನಿತ್ಯ ಇತಿ ಬ್ರೂತೆ. ಬ್ರೂತೆ ಅಂದ್ರೆ ಪ್ರೊಕ್ಲೈಮ್, ಕೂಗಿ ಕೂಗಿ ಹೇಳ್ತಾವೆ. ವೇದಾಂತ ದಿಂಡಿಮಂ ಯಥಾ, ಏ ವೇದಾಂತ ದಿಂಡಿಮ, ಡ್ರಮ್ ಡ್ರಮ್, ಕೇಳ್ರಿ ಕೇಳ್ರಿ, ನೀವೆಲ್ಲ ಆತ್ಮಸ್ವರೂಪರಿದ್ದೀರಿ, ನೀವು ಶಾಶ್ವತವಾಗಿದ್ದೀರಿ, ನಿತ್ಯರಾಗಿದ್ದೀರಿ. ನೀವು ಅಂತಾನೆ ಇದ್ದಿದ್ ಬಿಡೋ ಮಾರೆ, ನಮಗೇನಾಗುತ್ತೆ? ಹ್ಞೂ, ತರಕಾರಿ ರೇಟ್ ಕಡಿಮೆ ಆಗೋಗ್ತು, 30 ಕಿಲೋ 30 ರೂಪಾಯಿ ಕಿಲೋಗಿಂತ ಕಡಿಮೆ ಆಗ ಹೋಗ್ತು, ಯಾವಾಗ ಆಗ್ತದೆ ಗೊತ್ತೇನೋ, 40 ಹೋಗ್ತದೆ ಅಂತೇನೋ ಮುಂದಿನ ವಾರ. ನಮ್ಮ ಚಿಂತೆ ನಮ್ಗೆ ಸಾಕಷ್ಟು ಆಗಿದೆ. ಇವ ದಿನ ಹೊಡೆದು ಹೊಡೆದು ಹೇಳ್ತಾನೆ, ನೀ ಬ್ರಹ್ಮ ನೀ ಬ್ರಹ್ಮ, ಅದೇ ಯಾರು ಬೇಕಾಗುತ್ತೆ? ಏಷಾತು ತದಾತ್ಮನ ಅಮೋಘ ವಾಕ್. ಏಷಾತು ಅಮೋಘ ವಾಕ್, ಈಶಾ ಈ ಶ್ರುತಿ, ಆ ಶ್ರುತಿ ವಿಕಾರಾಂತ ಸ್ತ್ರೀಲಿಂಗ ಶ್ರುತಿ ಈಶಾ, ಅವಳ ಮಾತುಗಳು ಅಮೋಘ. ಏನು, ನೀ ಪರಬ್ರಹ್ಮನೇ ಇದ್ದೀಯಾ ಅನ್ನುವಂತ ಅವಳ ವಾಕ್ಯಗಳು. ಆದ್ದರಿಂದ ಆ ಆತ್ಮನೇ ನಾನು ಅನ್ನೋದನ್ನು ಚೆನ್ನಾಗಿ ತಿಳ್ಕೋ. ತದಾತ್ಮನ ತಿಷ್ಠತಃ, ಇಂತಹ ತಿಳಿದವನಿಗೆ ಪ್ರಾರಬ್ಧ ಕಲ್ಪನಾ ಕುತಃ. ಅನ್ನ ಬಗ್ಗೆ ನಿನಗೆ ಪ್ರಾರಬ್ಧದ ವಿಚಾರಣೆ ಮಾಡಿಕ್ಕಂಥವ್ರು ಹೆಂಗೆ ಮನಸ್ಸಾಯಿತು? ಏಕೆ ನಿನಗೆ ಯಾರ್ದರ ಬಗ್ಗೆ ಪ್ರಾರಬ್ಧ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು ಅಂದರೆ ಅವ್ರು ನಿನಗೆ ಲಭ್ಯ ಇರಬೇಕು, ಯೂಸ್ಲೆಸ್ ಫಾಲೋ, ಅವ್ರು ನಿನಗೆ ಲಭ್ಯ ಇರಬೇಕು. ಎಲ್ಲಿ ಲಭ್ಯ ಇದ್ದ ನಾವ? ಅವ ಲಭ್ಯ ಇಲ್ಲ, ಇಲ್ಲ ಕಾಣಿಸ್ತಾನೆ. ಏನು ಕಾಣಿಸ್ತಾನೆ, ಏನು ಕಾಣಿಸ್ತಾನೆ? ಅವನ ಅವನ ಅವನ ಉಪಾಧಿ ಕಾಣಿಸ್ತಾ ಇದ್ದೇನು. ನಿನಗೆ ಬುದ್ಧಿಗಿದ್ದಿ ಅದನೋ ಇಲ್ಲೋ, ಅದು ತಿಳಿಯದೇ ಇದ್ದಾಗ ಅವನ ಉಪಾಧಿ. ತಿಳಿಯುವುದನ್ನ ತಿಳಿದ ನಂತರ ಈಶ್ವರ ಕೊಟ್ಟ ಉಪಾಧಿ ಅದು, ಅವನದಲ್ಲ. ಯಾವ ಉಪಾಧಿ ಮಾತಾಡ್ತೀನಿ? ನಮ್ಮೆಲ್ಲರ ಒಟ್ಟು ಉಪಾಧಿ ಅದು, ನಮ್ಮೆಲ್ಲರಿಂದ ಒಟ್ಟು ಉಪಯೋಗಕ್ಕೆ ಲಭ್ಯ ಇದ್ದಂಥ ಉಪಾಧಿ ಅದು. ನಮ್ಮ ವಿವೇಕಯುಕ್ತವಾದ ಉಪಯೋಗ ಲೋಕಕ್ಕೆ ಹಿತಕರವಾಗ್ತದೆ, ಸಮಾಜಕ್ಕೆ ಹಿತಕರವಾಗ್ತದೆ, ನಿನಗೆ ವಿಕಾಸ ಆಗ್ತದೆ. ಅದೆಲ್ಲ ಬಿಟ್ಕೊಟ್ಟು ನಮ್ಮ ಸ್ವಾಮಿಯಾರಿಗೆ ರೀ ಭಾಳ ಚಂದ ಶರೀರದ ರೀ, ಏನು ಎತ್ತರ, ಏನಪ್ಪ, ಏನು ಅಗ್ದಿ ಹೆಂಗ ಗುಲಾಬಿ ಬಣ್ಣ ಇದ್ದಂಗದ ನೋಡಿ. ಯಾರ ಶರೀರ? ನಮ್ಮ ಗುರುಗಳ ಶರೀರ. ಈ ಶಿಷ್ಯರ ಕಾಟ ಎಷ್ಟಿರ್ತದಂದ್ರೆ, ಸ್ವಾಮಿಯಾರಿಗೆ ಶರೀರ ಇರ್ತದ, ಜ್ಞಾನಿಗೆ ಯಾವ ಶರೀರ? ತಮಿಳುನಾಡು ಶರೀರ, ಕರ್ನಾಟಕ ಶರೀರ. ನಾ ಇವನು ಯಾಕೆ ನಿಮಗೆ ಅಡ್ಡ ಹೇಳಿಕತ್ತೆ ಅಂದ್ರೆ, ಈ ಪ್ರವೃತ್ತಿಗಳು ನಮ್ಮಲ್ಲಿ ಉಳ್ಕೊಂಡವ. ಆತ್ಮಜ್ಞಾನ ಏನಕ್ಕೆ ಸಹಿತ ಹಾಕೋದಿಲ್ಲ? ಮೊದಲು ಈ ಪ್ರವೃತ್ತಿಗೆ ಹೋಗ್ಬೇಕು. ನಮ್ಮ ಮನಸ್ಸಿನಾಗಿಂದ, ನಮ್ಮ ಅಂತಃಕರಣದೊಳಗಿಂದ, ನಮ್ಮ ಹೃದಯದೊಳಗಿಂದ ಇವೆಲ್ಲ ಏನವ, ಇವು ಹೋಗ್ಬೇಕಿವು. ಅದಕ್ಕೆ ನೀವು ಅದು ಬ್ರಹ್ಮ ತತ್ವ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿ ವರ್ತಿಯತ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಕೂತ್ಕೋ, ಕಣ್ಣು ಮುಚ್ಚು, ಆ ಶ್ಲೋಕ ಹೇಳ್ಕೋ, ಅರ್ಥ ನೋಡು. ಅರ್ಥ ಮಾಡ್ಕೊಳಕ್ ಹೋಗ್ಬೇಡ, ಅರ್ಥ ನೋಡು. ಜಾತಿಯನ್ನು ದೂರ ಮಾಡು. ನಾ ಆ ಜಾತಿಯವ, ಈ ಜಾತಿಯವ, ದೂರ ಮಾಡೋದನ್ನು. ನೀತಿ ಕುಲ ಗೋತ್ರ ದೂರ ಮಾಡು, ನೋಡು. ದೇಶ ಕಾಲ ವಿಷಯ ದೂರ ಮಾಡು, ನೋಡು. ಇನ್ಯಾರು ಸ್ಪಷ್ಟ ಆಗಿರ್ತದೆ. ಬ್ರಹ್ಮ ತದ್ಬ್ರಹ್ಮ ತಮಸಿ. ಏನು ಉಳಿತು ನೋಡು. ಸಾಕ್ಷಿ ನಾನು ಅಂತ ಉಳಿದದೇ ಇಲ್ಲೋ ಎಲ್ಲ ಸಾಮ್ಯರ ನಿಮಗೇ ಗೊತ್ತು, ನನಗೇನು ಗೊತ್ತು. ಇವರಂತೂ ವೇದಾಂತದಲ್ಲಿ ಖತರ್ನಾಕ್. ಇವರು ಇವರಿಂದ ವೇದಾಂತ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ನನಗೇನು ಗೊತ್ತು, ಎಲ್ಲ ನಿಮಗೆ ಗೊತ್ತು ಅಂತ ಹೇಳೋದರ ನಿನಗೆ ಗೊತ್ತದ ಇಲ್ಲ. ನಮ್ಮ ಕೆಲವು ಹುಡುಗರವ ಹೋಗಿ ಪುಸ್ತಕ ತೆಗೆದು ಓದು ಅಂದ್ರೆ ತೆಗೆಯುವುದಿಲ್ಲ, ಓದಂಗಿಲ್ಲ. ಅನ್ನ ಸಂಬಂಧಿಸ ಬೇಕು. ಇದು ಕೇಳಿಸ್ತದ, ಇದು ತಿಳಿತದ, ಅದು ಕೇಳಿಸೋದಿಲ್ಲ, ಅದು ತಿಳಿಯಂಗಿಲ್ಲ. ಹಂಗೆ ಹೌದೇನ್ರಿ, ನಾ ಬ್ರಹ್ಮೇನ್ರಿ. ಹೃದಯದಲ್ಲಿ ಸ್ವಲ್ಪ ಸಂಸ್ಕಾರ ಬೇಕಾಗ್ತದೆ. ನಾವೊಂದು ಕೇಳ ಹೇಳ್ತೇನೆ ಕೇಳು. ನನ್ನ ಅನುಭವದ ಪ್ರಕಾರ ಮಿನಿಮಮ್ ಸಂಸ್ಕಾರ ಎಷ್ಟು ಬೇಕು ವೇದಾಂತಕ್ಕೆ ಅಂದ್ರೆ, ತಾಸು ಎರಡು ತಾಸು ಅಲಗಾಡದೆ ಕೂತ್ಕೋಬೇಕು. ಇದು ಮೊದಲನೇದು. ತಾಸು ಎರಡು ತಾಸು ಅಲಗಾಡದೆ ಕೂತ್ಕೋಬೇಕು. ಎರಡನೇದು ಶ್ರವಣ ಮಾಡಬೇಕು. ಎರಡು ನಿಮಗೆ ಕರೆಕ್ಟಾಗಿ ಸಾಧ್ಯ ಆತಂದ್ರೆ ಇದೇ ಜನ್ಮದೊಳಗ ಆತ್ಮಜ್ಞಾನ ಆಗ್ತದೆ, ಗ್ಯಾರಂಟಿ ಕೊಡ್ತೀನಿ. ಆದರೆ ಗುರುಗಳು ಪರ್ಫೆಕ್ಟ್ ಗುರುಗಳಿರ್ಬೇಕು, ಪ್ರಮಾಣವನ್ನು ಬಿಚ್ಚಿಡುವಂಥ ಗುರುಗಳಿರಬೇಕು, ಮುಚ್ಚಿಡುವಂಥ ಗುರುಗಳಲ್ಲ, ಬಿಚ್ಚಿಡುವ. ತಮ್ಮ ನೀವು ಮಾಡ್ತಾ ಇರು, ಒಂದು ಸಲ ಸರಿ ಹೋಗ್ತದೆ ಮಾಡ್ತಾ ಇರು, ಇವ ಗುರುನ ಅಲ್ಲ. ಇವತ್ತ ನೀ ಬ್ರಹ್ಮನ ಇದ್ದೀಯ ಅಂತ ಇವತ್ತ ಹೇಳಬೇಕವ. ನಿಂಗೆ ತಿಳಿದಿಲ್ಲ ಅಂದ್ರೆ ನಾಳೆ ಮತ್ತೆ ಕೂತ್ಕೊಂಡು ಕೇಳ, ಮತ್ತೆ ತಿಳಿದಿಲ್ಲ ಅಂದ್ರೆ ನಾಡ್ದು ಮತ್ತೆ ಕೂತ್ಕೊಂಡು ಕೇಳ, ಈ ಉಪನಿಷತ್ ತಿಳಿದಿಲ್ಲ ಅಂದ್ರೆ ಇನ್ನೊಂದು ಉಪನಿಷತ್ ಕೇಳ. ಆದ್ರೆ ದಿನನಿತ್ಯವೂ ನಾನು ಬ್ರಹ್ಮನೇ ಇದ್ದೇನೆ ಅನ್ನೋದನ್ನ ಸ್ಪಷ್ಟ ಮಾಡ್ತಾನೆ ಹೋಗ್ಬೇಕವ, ಅವನೇ ಗುರು. ಹಾ, ಅನ್ಯಥಾ ಈ ವೇದಾಂತ ಸಂಸ್ಕಾರ ಒಳಗೆ ಮೂಡದೇ ಇಲ್ಲ. ಒಂದ್ ದಿವಸ ಆಗ್ತದ, ಒಂದ್ ದಿವಸ ಹೋಗ್ತದ, ಒಂದ್ ದಿವಸ ಕಾಣಿಸ್ತಾನೆ, ಒಂದ್ ದಿವಸ ಮಾತಾಡಿಸ್ತಾನೆ. ನಿಮ್ ಚಿಕ್ಕಪ್ಪನ ಮಗ ಏನ ಬಂದು ಮಾತಾಡ್ತಿ ಕಾಣ. ನೀನ ನೀ ಇದ್ದೇ ಇದ್ದಿ, ಅಲ್ಲೇ ಇದ್ದೀಯ. ನೀ ಇದ್ದಿ ಅಂತ ನಾನು ಹೇಳಬೇಕಾಗಿಲ್ಲ. ಆ ನಿನ್ನ ಇರುವಿಕೆಯೇ ಸತ್. ಆ ಇರುವಿಕೆಯ ಅರಿವೇ ಚಿತ್, ಆ ಇರುವಿಕೆಯ ಅನಂತತೆಯ ಆನಂದ. ನೀನು ಸತ್ ಚಿತ್ತ ಆನಂದ ಸದಾ ಈಗಿದ್ದೀಯ, ಈ ಕ್ಷಣ ಇದ್ದೀ ನೋಡಿ ನೀ ಸಚ್ಚಿದ ಆನಂದ ಏನಂತ ಹೇಳಿ ಕುತ್ಕೊಂಬಿ ಕ್ಲಾಸ್ ಮುಗಿದ್ಕೊಂಡು ಡಿಸ್ಕಷನ್ ಕೊಡೋಣಂತೆ. ಈ ಸದ್ಯ ನಾ ಹೇಳ್ತೇನೆ, ನೀ ಸಚ್ಚಿದ ಆನಂದನೇ ಇದ್ದೀಯ ಅಂತ ನಾ ಹೇಳ್ತೇನೆ. ನಿಮ್ಮ ವಾದಗಳನ್ನು ಶುರು ಮಾಡಿ ಎಲ್ಲರು. ಏನು ವಾದಗಳು ಸ್ವಾಮಿ? ನಿಮಗೇನು ಗೊತ್ತು? ನಾ ಜೀವಾತ್ಮ, ನಾ ದುಃಖಿ, ನಾ ಹುಟ್ಟೇನಿ, ನಾ ಒಂದು ದಿವಸ ಆಯ್ತೀನಿ. ಏನ್ ನಿಮ್ ವಾದವ ತೆಗೀರಿ, ಎಲ್ಲ ಹೊರತು ತೆಗೀರಿ. ಈ ಪರಬ್ರಹ್ಮ ಸ್ವರೂಪನೇ ಇದ್ದೀಯ. ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸಹ ಅಶ್ನುತೆ ಸರ್ವಾನ್ ಕಾಮಾನ್ ಸಹ. ಸಮಸ್ತ ಲೋಕವೇ ತಾನಾಗಿಬಿಡ್ತಾನೆ ಯಾವನು ತಾನು ಪರಬ್ರಹ್ಮನ ಇದ್ದೇನೆ ತನ್ನ ಹೃದಯದಲ್ಲಿ ಗುರುತಿಸಿಬಿಡ್ತಾನೆ. ತನ್ನ ಹೃದಯದಲ್ಲಿ ಅಂದ್ರೆ ತನ್ನನ್ನ ಅಂತ ಅರ್ಥ. ಅದು ತಾನು ತನ್ನ ಹೃದಯ ಅಂತ ಎರಡಿಲ್ಲ, ತನ್ನನ್ನು ತಾನು ಬ್ರಹ್ಮನೇ ಅಂತ ಸ್ಪಷ್ಟಪಡಿಸಿಕೊಂಡಾಗ ಎಲ್ಲಿದೆ ಅಲಗಾಟ ಹೊಯ್ದಾಟ ಹೋಗೋದು ಬರೋದು? ಪ್ರಾರಬ್ಧ ಮಾತಾಡ್ತಾರೆ. ಪ್ರಾರಬ್ಧ ಯಾರಿಗೆ? ಜ್ಞಾನಿಗೆ. ಪ್ರಾರಬ್ಧನ ಎಲ್ಲಿ ಪ್ರಾರಬ್ಧ ಮಾತಾಡ್ತಾರೆ? ಸೊ ಅದೆಷ್ಟು ಪ್ರಾರಬ್ಧ ಕಲ್ಪನಾ ಕುತಃ? ಪ್ರಾರಬ್ಧದ ಕಲ್ಪನಾ ಅನ್ನೋಕ್ಕಿಂತ ಪ್ರಾರಬ್ಧದ ಚಿಂತನೆ ಅಂತ ಅರ್ಥ ಮಾಡ್ಬೋದು. ಪ್ರಾರಬ್ಧದ ಬಗ್ಗೆ ಜಿಜ್ಞಾಸ ಅಲ್ಲ, ಜ್ಞಾನಿಗೆ ಪ್ರಾರಬ್ಧ ಜಿಜ್ಞಾಸ ಕುತಃ? ಅವನ ಕೈ ಸಿಕ್ಕರೆ ತಾನೆ ಸರ್ ನೀವು ಅವನ ಪ್ರಾರಬ್ಧ ಬಗ್ಗೆ ಮಾತಾಡೋದು. ಸಿಗೋರು ಯಾರು? ಅಹಂಕರ್ತ ಅಂದವ್ ಸಿಕ್ಕಾಕೋತಾನೆ. ಅಂದ್ರೆ ಘಟನೆ ಜರುಗಿತು, ಒಳ್ಳೇದಕ್ಕೋ ಕೆಟ್ಟದಕ್ಕೋ. ಪೊಲೀಸರು ಯಾರನ್ನು ಹಿಡಿತಾರೆ ಮೊದಲು ಕೇಳ್ತ? ನೀವು ನೋಡಿದ್ರೇನ್ರಿ, ನೀವು ನೋಡಿದ್ರೇನ್ರಿ ಕೇಳ್ತಾರೆ. ಅವ ನೀವೇನ್ ಮಾಡ್ಬೇಕು? ನಾ ನೋಡಿದ್ದೇನೆ ಅಂತ ನೀವು ಅಂದ್ಬಿಟ್ರಿ ತಗ. ವಿಟ್ನೆಸ್ ಕೊಡ, ಹೇಳ. ನಾನು ಕರೆಕ್ಟ್ ಸೊ ಹೀಗಾಗಿ ಪ್ರಾರಬ್ಧಂ ಕುತಃ? ಹೇಗೆ ಅವ್ರ ಬಗ್ಗೆ ನೀವು ಕಲ್ಪನೆ ಮಾಡ್ತೀರಿ? ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವ ಹಿ ಅಧ್ಯಸ್ತಸ್ಯ ಕುತಃ ಸತ್ವಂ ಅಸತ್ವಸ್ಯ ಕುತೋ ಜನಿಹಿ. ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವ ಹಿ ಅಧ್ಯಸ್ತಸ್ಯ ಕುತಃ ಸತ್ವಂ ಅಸತ್ವಸ್ಯ ಕುತೋ ಜನಿಹಿ. ಅಜಾತಸ್ಯ ಕುತೋ ನಾಶಃ ಪ್ರಾರಬ್ಧಮಸತಃ ಕುತಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ.